ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಪುತ್ತೂರಿನ ನಹುಷಾ ಪಿವಿ. ಆ ಬಳಿಕ ಕೃಷಿ ಮಾಹಿತಿ ಹಾಗೂ ಪೇಟೆ ಧಾರಣೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಇದೀಗ ಸಮಗ್ರ ಕೃಷಿಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಪುತ್ತೂರಿನ ನಹುಷಾ ಪಿವಿ. ನಹುಷಾ ಅವರೇ ನಮಸ್ಕಾರ. ನಮಸ್ಕಾರ. ಬ್ಯಾಂಕಿಂಗ್ ಕ್ಷೇತ್ರದಿಂದ ಪೂರ್ಣಕಾಲಿಕ ಕೃಷಿಕರಾಗಿ ನೀವು ಬಂದಂತವರು, ಬ್ಯಾಂಕಿಂಗ್ ಹಿನ್ನೆಲೆಯಲ್ಲಿಯೂ ಕೂಡ ಸಾಕಷ್ಟು ವರ್ಷ ಬ್ಯಾಂಕಿನಲ್ಲಿ ಕೂಡ ನೀವು ಕೆಲಸ ಮಾಡಿದಂಥವರು, ಈ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕಿಂಗಿನ ಒಂದು ಪಾತ್ರ ಏನು ಹಾಗೂ ಕೃಷಿಗೆ ಪೂರಕವಾಗಿ ಬ್ಯಾಂಕ್ ಹೇಗೆ ಕೆಲಸ ಮಾಡಬೇಕು ಅಂತ ನಿಮ್ಮ ನಿರೀಕ್ಷೆ? ನೋಡಿ, ನಾನು 14 ವರ್ಷ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನಲ್ಲಿ ನಾನು ನನ್ನ ವೃತ್ತಿ ಜೀವನವನ್ನು ಮಾಡಿದ್ದೇನೆ. ಈಗ ಪ್ರಸ್ತುತ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಕೃಷಿಯ ಬಗ್ಗೆ ಒಲವು ಜಾಸ್ತಿ. ನಮ್ಮ ಹಿರಿಯರಿಂದ ಬಂದಂತಹ ಕೃಷಿ ಜಾಗ, ಒಂದು ಕೃಷಿಯಲ್ಲಿದ್ದಂತಹ ಒಂದು ಸಂತೋಷ ವ್ಯವಹಾರಿಕವಾದ ಜೀವನದಲ್ಲಿ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ನನಗೆ ಬಹಳ ಒಂದು ಏನಾದರೂ ಹೊಸ್ತನ್ನು ಕಲಿಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ನನ್ನ ಈ ಬ್ಯಾಂಕ್ ಕ್ಷೇತ್ರವನ್ನು ಬಿಟ್ಟು ನಾನು ಅದಕ್ಕೆ ನಾನು ರಾಜೀನಾಮೆ ನೀಡಿ ಈಗ ಪೂರ್ಣಕಾಲಿಕವಾಗಿ ನಾನು ಕೃಷಿಗೆ ಬಂದಿದ್ದೇನೆ. ಈ ಸಹಕಾರಿ ಕ್ಷೇತ್ರ ಒಂದು ನಮ್ಮ ಈ ಕೃಷಿಕರಿಗೆ ಒಂದು ಬಲಗೈಯಾಗಿ ಇರುವಂತದ್ದು ಒಂದು ಕ್ಷೇತ್ರ ಅಂದ್ರೆ ಸಹಕಾರಿ ಕ್ಷೇತ್ರ. ಅಂದ್ರೆ ನನಗೆ ನೀವು ಬೇರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಮ್ಮ ಕೃಷಿಕರಿಗೆ ನಮ್ಮ ಅಲ್ಲಿ 3 ವರ್ಷಕ್ಕೊಮ್ಮೆ ಬೇರೆ ಯಾರೋ ಬರ್ತಾರೆ. ಈ ನಮಗೆ ಇಲ್ಲಿ ಕೃಷಿಕರಿಗೆ ಹಳ್ಳಿ ಜನರಿಗೆ ಏನಾಗ್ತದೆ, ಕೆಲವರಿಗೆ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ. ಅಲ್ಲಿ ನಿಮಗೆ ವಿದ್ಯಾಭ್ಯಾಸ ಕಮ್ಮಿ ಇದ್ದಾಗ ಬ್ಯಾಂಕಿನಲ್ಲಿ ಹೋಗಿ ಬೇರೆ ಊರಿನವ್ರ ಹತ್ರ ಬಂದು ಹೇಗೆ ಮಾತಾಡಬೇಕು ಏನು ಅಂತ ಗೊತ್ತಿರೋದಿಲ್ಲ. ಅದೇ ಸಹಕಾರಿ ಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಲೋಕಲ್ ಜನಗಳು, ನಾವು ನಮ್ಮ ಊರಿನ ಆಸುಪಾಸಿನವರು, ನಮಗೆ ಗ್ರಾಹಕರು ಯಾರು, ಅವರಿಗೆ ಬಂದ ಉದ್ದೇಶ ಏನು ಅಂತ ಗೊತ್ತಿರ್ತದೆ. ಅವರಿಗೆ ನಮಗೆ ಸರ್ವಿಸ್ ಕೊಡಲಿಕ್ಕೆ, ಒಳ್ಳೆಯ ಒಂದು ಸರ್ವಿಸ್ ಕೊಡಲಿಕ್ಕೆ ನಮಗೆ ಆಗ್ತದೆ. ಆದ ಕಾರಣ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಕೃಷಿಕರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಸಾಮಾನ್ಯವಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಮಾತನಾಡುವಾಗ KYC ಅಂತ ಹೇಳ್ತೀವಿ, ನೋ ಯುವರ್ ಕಸ್ಟಮರ್ ಅಂತ ಹೇಳಿ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಸಹಕಾರ ಬ್ಯಾಂಕ್ಗಳು ಇದನ್ನ ಹೆಚ್ಚು ಅರ್ಥ ಮಾಡಿಕೊಂಡಿದೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ಕೃಷಿಯಲ್ಲಿ ಸಾಲ ಮಾಡಿ ಕೃಷಿ ಮಾಡುವಂತಹದ್ದು ಹಾಗೂ ಇರುವಂತಹ ಉತ್ಪನ್ನವನ್ನ ಅಥವಾ ಇರುವಂತಹ ಒಂದು ಆದಾಯವನ್ನ ಹೊಂದಿಸಿಕೊಂಡು ಕೃಷಿ ಮಾಡುವಂತಹದ್ದು, ನಿಮ್ಮ ಸಲಹೆ ಏನಿದ್ರೆ? ಆದಷ್ಟು ಸಾಲ ಕಡಿಮೆ ಮಾಡಿ ಇದ್ದದಲ್ಲಿ, ಒಂದು ಹಳೆಯವರು ಹೇಳುವ ಹಾಗೆ ಹಾಸಿಗಿದ್ದಷ್ಟನ್ನೇ ಕಾಲು ಚಾಚಿ ಅಂತ ಹೇಳುವ ಒಂದು ಗಾದೆ. ನಮಗೆ ಎಷ್ಟು ಉಂಟು ಅಷ್ಟಲ್ಲಿ ತೃಪ್ತಿ ಪಟ್ಟು ನಾವು ಮಾಡಿದರೆ ಅದರಲ್ಲಿ ಖಂಡಿತವಾಗಿ ನಮಗೆ ಜಯ ಉಂಟು. ಯಾಕೆಂತ ಹೇಳಿದ್ರೆ, ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ನಮ್ಮ ಈಗ ಹೈಯೆಸ್ಟ್ ಇರೋದೊಂದು ಅಡಿಕೆ, ಅದೊಂದು ಕ್ಯಾಶ್ ಕ್ರಾಪ್. ಈಗ ನಮಗೆ ಪ್ರತಿ ವರ್ಷ ಏರಿಳಿತ ಇರಬಹುದು, ಈಗ ಮಳೆಯಿಂದಾಗಿರ್ಬಹುದು ಅಥವಾ ಬೇಸಿಗೆಯಲ್ಲಿ ನೀರು ಕಡಿಮೆ ಆದ್ರೆ ಸ್ವಲ್ಪ ಏರಿಳಿತ ಇರ್ತದೆ. ಆದ್ರೆ ನಾವು ಘಟ್ಟದ ಮೇಲಿನ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ನಾವು ಮಾಡಿದಂತ ಕೃಷಿಯನ್ನು ಸ್ಟೋರ್ ಮಾಡಿ ನಮಗೆ ರೇಟ್ ಬಂದಾಗ ಕೊಡುವ ಅಂತ ಹೇಳುವಂತದ್ದು ಇಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಒಂದು ಟೊಮೆಟೊ ಬೆಳೆಗಾರರು ಇರ್ಬೋದು ಅಥವಾ ಭತ್ತದವರು ಇರ್ಬೋದು ಅಥವಾ ಆಲೂಗಡ್ಡೆ ಬೆಳೆಗಾರರು ಇರ್ಬೋದು, ಅವ್ರ ಏನಾಗ್ತದೆ, ಅದು ಸೀಸನಲ್ ಕ್ರಾಪ್. ಅದು ಅವ್ರದ್ದು ಬಂದು ಅದನ್ನು ನಿಮಗೆ ಏನು 1 ವಾರ 15 ದಿವಸದಲ್ಲಿ ಅವರು ಮಾರುಕಟ್ಟೆಗೆ ಕೊಡಬೇಕಾಗ್ತದೆ. ಆದ್ರೆ ಅಡಿಕೆಯಲ್ಲಿ ನಮಗೆ ಒಂದು ಎಷ್ಟು ಬೇಕಷ್ಟನ್ನು ಕೊಟ್ಟು ನಮ್ಮ ಜೀವನವನ್ನು ಸಂತೋಷದಲ್ಲಿ ಸುಖಮಯವಾಗಿ ಸಾಗಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಆದ ಕಾರಣ ಆದಷ್ಟು ಸಾಲ ಬೇಕು ಮಾಡಬಾರದು ಅಂತ ಹೇಳುವುದಿಲ್ಲ ನಾವು. ಯಾಕೆಂತ ಹೇಳಿದ್ರೆ ಸಾಲ ಮಾಡಿದ್ರೆ ನಮ್ಮ ಒಂದು ದೇಶದ ಒಂದು ಆರ್ಥಿಕತೆಗೆ ಸಾಲವೂ ಬೇಕು ಉಳಿತಾಯವೂ ಬೇಕು. ಆ ಒಂದು ಎರಡನ್ನು ಬ್ಯಾಲೆನ್ಸ್ ಮಾಡಿ ಮಾಡಿದ್ರೆ ಒಳ್ಳೇದು ಅಂತ ಕಾಣ್ತದೆ. ಬ್ಯಾಂಕಿಂಗ್ ವೃತ್ತಿಯನ್ನ ಬಿಟ್ಟು ನೀವು ಕೃಷಿಗೆ ತೊಡಗಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಕೃಷಿ ಹೇಗಿತ್ತು ಮತ್ತು ಯಾವ ರೀತಿಯ ನ್ಯೂನತೆಯನ್ನ ನೀವು ಕಂಡುಕೊಂಡ್ರಿ? ನಾನು ಪ್ರಥಮವಾಗಿ ನಾನು ಒಂದು ಕೃಷಿಗೆ ಫುಲ್ ಟೈಮ್ ಬರ್ಲಿಕ್ಕೆ ಕಾರಣ ಅಂದ್ರೆ ಈಗಿನ ಒಂದು ಲೇಬರ್ನಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಹೋಗುವಾಗ ಇಂಥ ಕೆಲಸ ಆಗ್ಬೇಕು ಅಂತ ಹೇಳುವುದು ಬ್ಯಾಂಕಿಗೆ ಹೋಗುದು. ನನ್ನ ಜೀವನ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಹೋದ ಮೇಲೆ ಅವರು ಬರುದು, ಅವರು ಹೋದ ಮೇಲೆ ನಾನು ಪುನಃ ಮನೆಗೆ ಬರುದು. ನನಗೂ ಅವರಿಗೆ ಇರುವಂತ ಗ್ಯಾಪ್ ನೇರ ಸಂಬಂಧ ಇಲ್ಲ. ಏನೋ ಹೇಳ್ತೇನೆ, ಮತ್ತೆ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಅಮ್ಮ ಅವರು ಹೋಗ್ತಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಮನೆಯ ಕೆಲಸ ಆಗಿ ತೋಟಕ್ಕೆ ಹೋಗಿ ಅವರು ಅವರಿಗೂ ಕಷ್ಟ ಆಗ್ತದೆ. ಕೆಲಸದವರು ಈಗ ಮೊದಲಿನಾಗೆ ಏನು ಅಂತ ಹೇಳಿದ್ರೆ, ನಿಮಗೆ ಎಫಿಷಿಯನ್ಸಿ ಲೆವೆಲ್ ಕಡಿಮೆ ಆಗಿದೆ, ಲೇಬರ್ ರೇಟ್ ಜಾಸ್ತಿ ಆಗಿದೆ. ನಿಮಗೆ ಕೆಲಸ ಆಗೋದು ಏನು ಮೊದಲು ಒಂದು ದಿವಸದಲ್ಲಿ ಆಗೋದು, ಈಗ ಎರಡು ದಿವಸ ಬೇಕಾಗ್ತದೆ. ಆ ಒಂದು ದೃಷ್ಟಿಯನ್ನು ನೋಡಿಕೊಂಡು ನೋಡುವ, ಒಂದು ಹೊಸ ಪ್ರಯತ್ನ ಮಾಡುವ, ಏನೋ ಒಂದು ಇದ್ದದಲ್ಲಿ ತೃಪ್ತಿ ಪಡುವ. ನಮಗೆ ಈ ತೋಟದಲ್ಲಿ ಸಿಕ್ಕಿದಂತ ಒಂದು, ನಮಗೆ ಈ ಹಳ್ಳಿ ಜೀವನದಲ್ಲಿ ಸಿಕ್ಕಿದಷ್ಟು ತೃಪ್ತಿ ಬೇರೆ ಯಾವುದಲ್ಲೂ ಇಲ್ಲ. ಅಂದ್ರೆ ಮೊದಲು ನಾನು ಪೇಟೆಯಲ್ಲಿ ಅದಕ್ಕಿಂತ ಮೊದಲು ಇದ್ದೆ, ಒಂದು 6 ವರ್ಷ ಹೊರಗಡೆ ಇದ್ದೆ. ಆದ್ರೆ ಇಲ್ಲಿಯಷ್ಟು ಮನಃಶಾಂತಿ ಸಿಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಹಳ್ಳಿ ಗ್ರಾಮೀಣ ಭಾಗವೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ನೀವು ಕಂಡುಕೊಂಡ ಹಾಗೆ ತಕ್ಷಣಕ್ಕೆ ಏನು ಬದಲಾವಣೆ ಬೇಕು ಅಂತ ಅನಿಸ್ತು ನಿಮಗೆ? ನಮ್ಮ ಇನ್ವಾಲ್ವ್ಮೆಂಟ್, ಕೃಷಿಯೊಟ್ಟಿಗೆ ನಮ್ಮ ತೊಡಗುವಿಕೆಯೇ ನಮಗೆ ಮುಖ್ಯವಾಗಿ ಬೇಕು ಅನಿಸೋದು. ನಾವು ಅದ್ರ ಜೊತೆ ಇದ್ರೆ ನಮಗೆ ಏನೋ ಒಂದು ಸ್ವಲ್ಪ ಜಾಸ್ತಿ ಬರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಒಂದು ಸುತ್ತು ಹಾಕಬೇಕು ಅಂತ ಹೇಳ್ತೀವಿ. ಈ ಸುತ್ತು ಹಾಕುವುದರಿಂದ ವ್ಯಾಯಾಮ ಆಗ್ತದೆ, ಜೊತೆಗೆ ಮರಗಳ ಭಾಷೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು? ಹೌದು, ಬೆಳಿಗ್ಗೆ ಅಂತ ಹೇಳಿದ್ರೆ ನಾನು ತುಂಬಾ ಬೆಳಿಗ್ಗೆ ಏಳುವವಲ್ಲ, ಸ್ವಲ್ಪ ನಿಧಾನ. ಆದ್ರೂ ಎದ್ದ ಮೇಲೆ ಮೊದಲಿಂದನೂ ನಂದೇನಂತ ಹೇಳಿದ್ರೆ, ಒಂದು ರೌಂಡ್ ಹೋಗುವಾಗ ಮೊದಲಿನ ಪ್ರಥಮವಾಗಿ ಏನಂತ ಹೇಳಿದ್ರೆ, ನಮ್ಮ ಮಾಮೂಲು ರೋಡಿನ ಎಂತದ್ದು ದಾರಿ ಇರ್ತದೆ, ದಾರಿಯಲ್ಲಿ ಹೋಗಿಕೊಂಡು ಬರುವಾಗ ಒಂದು ಹಕ್ಕಿಗಳ ಒಂದು ಚಿಲಿಪಿಲಿ. ನಮ್ಮಲ್ಲಿ ತೋಟದಲ್ಲಿ ಮಂಗಗಳ ಕಾಟ ಬಹಳ ಉಂಟು. ಕಾಟ ಅಂತ ಹೇಳುದಿಲ್ಲ, ಅದು ಸಹಾಯಕವೂ ಆಗಿರ್ಬೋದಕ್ಕೂ ಸಾಕು. ಅಂತೂ ನಮ್ಮ ತೋಟದಲ್ಲಿ ಅಂದ್ರೆ ನನ್ನದು ಹೊಳೆಯ ಸೈಡಿನಲ್ಲಿ ಇರುವಂತ ತೋಟ, ನನ್ನ ತೋಟದಲ್ಲಿ 4 ಹಿಂಡು ಅವರಿಗಾಗಿಯೇ ಬೇರೆ ಬೇರೆ ಪಾಲುಗಳುಂಟು. ಅವರ ಒಂದು ಆಟಗಳೊಟ್ಟಿಗೆ ನಾವು ನಡ್ಕೊಂಡು ಹೋಗುವಾಗ ಅವರು ಒಂದು ಮರದಿಂದ ಒಂದು ಮರಕ್ಕೆ ಹಾರುವಂತದ್ದು, ಅವರು ಮಕ್ಕಳಿಗೆ ಒಂದು ತೆಗೆದು ಕೊಡುವಂತದ್ದು. ಹಾಗಾಗಿ ನಾನು ಈ ಸಲ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನನ್ನ ಈ ಹೊಳೆಯ ಸೈಡಿನಲ್ಲಿ ಫುಲ್ಲು ನಾನು ಬಾಳೆ ಗಿಡವನ್ನು ಹಾಕಿದ್ದೇನೆ. ಆದಷ್ಟು ಸ್ವಲ್ಪ ತೋಟದ ಒಳಗೆ ಬರೋದು ಕಡಿಮೆ ಆಗಲಿ, ಅದು ನನಗೆ ಸಿಗ್ತದ ಇಲ್ವಾ ಅಂತ ಗೊತ್ತಿಲ್ಲ. ಅಂತೂ ನನ್ನ ತೋಟದ 2 ಸೈಡಿನಲ್ಲಿಯೂ ನಡುವಿಂದ ತೆಗೆದು ಸೈಡಿಗೆ ಹಾಕಿದ್ದೇನೆ. ಒಂದು ಅದಕ್ಕೂ ಆಗ್ಬಹುದು, ಮತ್ತೊಂದು ಚನಿಲು ಅಂತ ಈಗ ಇಲ್ಲಿ ಒಂದು ಹೊಸ್ತೊಂದು ಅಳಿಲಿನ ದೊಡ್ಡ ಜಾತಿಯ ಅಳಿಲು, ಅದು ಹಾಗೆ ಒಂದು ಮರದಿಂದ ಮರಕ್ಕೆ ಹಾರುವುದನ್ನು ನೋಡ್ಲಿಕ್ಕೆ ಚಂದ. ಅದು ನಶಿಸಿ ಹೋಗುವಂತ ಸಂತತಿ, ಆದ್ರೆ ಸಂಖ್ಯೆ ಜಾಸ್ತಿ, ಈಗ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಯಾಕೆ ಒಂದು 2 ವರ್ಷ ಮೊದಲು 1 ಇತ್ತು, ಈಗ ನನಗೆ ಸಾಧಾರಣ ಒಂದು 20-25 ಕಾಣ್ತಾ ಉಂಟು ನಮ್ಮ ತೋಟದಲ್ಲಿ. ಸಾಕಷ್ಟು ಆಹಾರ ಕೊಟ್ಟಿದ್ರಿ ಅವ್ರಿಗೆ? ಅಲ್ಲ, ಅದು ಹೇಗೆ ಬಂದು ಆಗಿರ್ಲಿಕ್ಕೂ ಸಾಕು. ಅಷ್ಟು ಬೊಂಡಗಳು ನಮ್ಮ ತೋಟದಲ್ಲಿ ಬಿದ್ದುಂಟು. ಬಂದು ನೋಡಿದ್ರೆ ಒಂದು 50% ತೆಂಗಿನಕಾಯಿ ಖಾಲಿ ಮಂಗ ಮತ್ತೆ ಚನಿಲು ಅವರಿಗೆ ಕೊಟ್ಟಿದ್ದೇನೆ ನಾನು. ಹೊಳೆಯ ಬದಿಯ ಅಡಿಕೆ ತೋಟದ ಒಂದು ಅನುಕೂಲತೆ ಏನು, ತೊಂದರೆ ಏನು? ಅನುಕೂಲತೆ ಅಂತ ಹೇಳಿದ್ರೆ ನನಗೆ ಒಂದು ಈ ಮಳೆಗಾಲದಲ್ಲಿ ಅದರಿಂದಾಗಿ ನನ್ನ ಬೋರ್ವೆಲ್ಗೆ ಒಂದು ವಾಟರ್ ಫೀಡಿಂಗ್ ಆಗ್ತದೆ. ಮತ್ತೊಂದು ಅನಾನುಕೂಲತೆ ಅಂತ ಹೇಳಿದ್ರೆ ನನಗೆ ಬೇಲಿ ಮಾಡೋದು ಬಹಳ ಕಷ್ಟ. ಬೇಲಿ ಅಂದ್ರೆ ನಾವು ತಂತಿ ಬೇಲಿ ಹಾಕಿದ್ರು ನಿಲ್ಲುದಿಲ್ಲ, ನೀರಿನ ರಭಸಕ್ಕೆ ಅದು ಎಂತದ್ದು ಸೈಡ್ ಟರ್ನಿಂಗ್ನಲ್ಲಿ ಅದು ಕೊರೆದು ಹೋಗ್ತದೆ. ನನ್ನ ತೋಟದಲ್ಲಿ ಬೇಲಿ ಇಲ್ಲ, ನಮ್ಮ ವಠಾರದಲ್ಲಿ ನಮ್ಮ ಆಸುಪಾಸಿನಲ್ಲಿ ಯಾರ ತೋಟದಲ್ಲಿಯೂ ಬೇಲಿ ಇಲ್ಲ. ನಮ್ಮ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದು ಎಲ್ಲರದು ಒಂದೇ ಅಂತ ಹೇಳುವಂತ ಭಾವನೆಯಲ್ಲಿ ನಾವಿದ್ದೇವೆ. ಯಾರ ತೋಟದಲ್ಲಿಯೂ ಬೇಲಿ ಇಲ್ಲ, ಯಾರ ತೋಟದಿಂದ ಹೇಗೆ ಹೋಗ್ಲಿ. ಆದ್ರೆ ಒಂದು ಕಷ್ಟ ಏನಂತ ಹೇಳಿದ್ರೆ, ಬೇಸಿಗೆ ಸಮಯದಲ್ಲಿ ನಮ್ಮ ಈ ಹೊಳೆಯ ಸೈಡಿನಲ್ಲಿ ಬೇಸಿಗೆದಲ್ಲಿ ನೀರು ಇರುವುದಿಲ್ಲ, ಅವಾಗ ದನಗಳು ಒಂದು ಬರ್ತದೆ, ಮತ್ತೆ ಬೇರೆಯವರು ಬಂದು ಏನಾರು ತಕೊಂಡು ಹೋಗ್ತಾರಾ ಏನು ಅಂತ ನಮಗೆ ಗೊತ್ತಿಲ್ಲ. ಅಂತೂ ಬೇರೆಯವರು ತಕೊಂಡು ಹೋಗಿ ಉಳಿದದ್ದು ನಮಗೆ ಒಂದು ತಕೊಂಡು ಹೋದ್ರೆ ಅದು ನಮ್ಮ ಒಂದು ನಾವು ಮಾಡಿಕೊಂಡಂತ ಒಂದು ರೂಢಿ. ನಾವು ಅದರ ಬಗ್ಗೆ ತುಂಬಾ ನಾವು ಏನಂತ ಹೇಳಿದ್ರೆ 24 ಗಂಟೆ ನಮಗೆ ಯಾರು ಬರ್ತಾರೋ ಹೋಗ್ತಾರ ಅಂತ ನಮಗೆ ನೋಡಿಕೊಂಡೇ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಹೊಳೆಯ ಬದಿಯಲ್ಲಿ ಕುಚ್ಚಿಕೊಂಡು ಹೋಗೋದನ್ನ ತಡೆಯುವುದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಲಿಲ್ವಾ? ನಾವೊಂದು 6-7 ವರ್ಷ ಮೊದಲು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಬೇಸಿಗೆ ಅಲ್ಲದಲ್ಲಿ ಹಿಟಾಚಿ ತಂದು ನಡುವಿನಿಂದ ನಮ್ಮ ಹೊಯ್ಗೆಯನ್ನು ತೆಗೆದು ಸೈಡಿಗೆ ಎರಡು, ಅಂದ್ರೆ ನಾವು ಏನಂತ ಹೇಳಿದ್ರೆ ಒಂದು ಸೈಡ್ ನಮ್ಮ ತೋಟ ಉಂಟು, ಇನ್ನೊಂದು ಸೈಡ್ ನಮ್ಮ ಪಕ್ಕದವರದ ತೋಟ ಉಂಟು. ಎರಡು ಜನ ಸೇರಿಕೊಂಡು ನಾವು ಅದನ್ನ ಏನ್ ಮಾಡಿದ್ದೇವೆ ಅಂತ ಈ ಡ್ರಿಜ್ಜಿಂಗ್ ಟೈಪಿನಲ್ಲಿ ಮಾಡಿ ಸೈಡಿಗೆ ಹಾಕಿದ್ದೇವೆ. ಅದರಿಂದ ತುಂಬಾ ಅನುಕೂಲ ಆಗಿದೆ. ಏನಾಗ್ತದೆ ಅಂತ ಈ ಕೊರೆದು ಹೋಗುವಂತದ್ದು ತಡೀತದೆ ಅದು. ಆದ್ರೆ ಏನಂದ್ರೆ ಅದು ಒನ್ ಟೈಮ್ ಅಲ್ಲ, ನಿಮಗೆ ಪ್ರತಿಯೊಂದು 8 ವರ್ಷ 10 ವರ್ಷಕ್ಕೊಮ್ಮೆ ಪುನಃ ಮಾಡಬೇಕಾಗ್ತದೆ. ಮಾಡಿದ್ರೆ ಅದರಿಂದ ಏನಾಗ್ತದೆ, ನಿಮಗೆ ತೋಟಕ್ಕೆ ನೀರು ಹೊಡೆಯುವುದು ಯಾವುದು ಕೊರಿತವನ್ನು ತಡಿಬಹುದು. ಅದಕ್ಕಂತಲೇ ಇರುವಂತಹ ಜೀವಂತ ಬೇಲಿಗಳಿವೆಯಲ್ಲ, ಅದರ ಪ್ರಯತ್ನ ಏನನ್ನು ಮಾಡಿಲ್ವಾ? ಅಂದ್ರೆ ಇಡೀ ತೋಟದಲ್ಲಿ ಏನಾಗ್ತದೆ, ಕೆಲವು ಅದಲ್ಲೇ ಬರುವಂತ ನಾವು ಕೊಳೆಯನ್ನು ಈ ಏನು ಕೊಳೆ ಗಿಡಗಳನ್ನು ನಾವು ಕಡಿಯುವುದಿಲ್ಲ, ಸೈಡಿನಲ್ಲಿ ಇರುವುದು ಹಾಗೆ ಉಂಟು. ಮತ್ತೆ ನಮ್ಮ ಬೇಲಿ ಸೈಡಿನಲ್ಲಿ ನಾವು ಮೊದಲೇ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಬೇರೆ ಬೇರೆ ಈ ಮರಗಳನ್ನು ನಾವು ಬೆಳೆಸಿದ್ದೇವೆ. ಮುಂದೆಗೆ ಈ ತಂತಿ ಬೇಲಿಗೆ ಮಾಂಜಿಯಂ ಮರ ಅಂತ, ಮಾಂಜಿಯಂ ಮರವನ್ನು ನಾನು ಸುಮಾರು ನನ್ನ ತಂದೆಯವರು ಇದು ಮಾಡಿದ್ದಾರೆ. ಮುಂದೆ ಏನಾದ್ರು ಬೇಲಿ ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಲಿ ತಂತಿಯನ್ನು ಹೊಡಿಬಹುದು ಅಂತ ಹೇಳುವ ದೃಷ್ಟಿಯಿಂದ ಅಂತದನ್ನ ಹಾಕಿದ್ದೇನೆ. ಆದ್ರೆ ನಮ್ಮ ಇದರಿಗೆ ತುಂಬಾ ಅಷ್ಟೇ ಅಂತ ಈಗ ಕೊರತೆ ಇಲ್ಲ. ಹಾಗಾಗಿ ನಾವು ಮತ್ತೆ ಈ ಇದು ಅಂತ ಮಾಡಲಿಲ್ಲ, ತಡೆಗೋಡೆ ಅಂತ ನಮ್ಮ ಈ ಆಸುಪಾಸಿನಲ್ಲಿ ಎಲ್ಲೂ ಇಲ್ಲ, ನಾವು ಇದನ್ನೇ ಮಾಡಿದ್ದು. ಈಗ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೇನು ಕ್ರಮವನ್ನು ಕೈಗೊಳ್ತೀರಿ ನೀವು? ಮೊದ್ಲು ಆದ್ರೆ ಏನಿತ್ತು ಅಂತ ಹೇಳಿದ್ರೆ ಅಗತ್ಯ ಮಾಡುದು ಮಣ್ಣು ಹಿಡಿಯೋದೆಲ್ಲ ಇತ್ತು. ಈಗಿನ ಈ ಪ್ರಸ್ತುತ ಕಾಲದಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆದಷ್ಟು ಸಾವಯವ ಗೊಬ್ಬರ, ನಾವು ಎಂತಾದ್ರು ಕುರಿ ಗೊಬ್ಬರ ಇರಬಹುದು, ಮತ್ತೆ ಸೊಪ್ಪು. ಈ ಒಂದು 2 ವರ್ಷ ಈ ಲಾಕ್ಡೌನ್ ಇಂದಾಗಿ ನನಗೇನಾಯ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ 2020 ಮತ್ತು 2021 2 ವರ್ಷ ನನಗೆ ಆ ಲಾಕ್ಡೌನ್ ಟೈಮಿನಲ್ಲಿ ನನಗೆ ಸ್ವಲ್ಪ ಜನರು ಸಿಕ್ಕಿದ್ರು, ನನಗೂ ಸ್ವಲ್ಪ ಫ್ರೀ ಇತ್ತು. ಮಧ್ಯಾಹ್ನ ಮೇಲೆ ನಮಗೆ ಬ್ಯಾಂಕಿಂಗ್ ರಜೆ ಇತ್ತು. ನಮ್ಮ ಹತ್ತಿರದ ಗುಡ್ಡೆಯಿಂದ ನಾನು ಸಾಧಾರಣ ಇಡೀ ತೋಟಕ್ಕೆ 1 ರೌಂಡ್ ನಾನು ಸೊಪ್ಪು ಹಾಕಿದ್ದೇನೆ. ಅದು ಸ್ವಲ್ಪ ಅಲ್ಲ, ಸರಿಯಾದ ಸೊಪ್ಪನ್ನು ನಾವು ತಂದು ನಾವು ಸೊಪ್ಪು ಹಾಕಿ ಮತ್ತೆ ಅದ್ರ ಮೇಲೆ ನಮ್ಮ ಯಾವುದು ಕುರಿ ಗೊಬ್ಬರ ಇರ್ಬೋದು, ಕಳೆದ ವರ್ಷ ನಾನು ಬೇವಿನ ಹಿಂಡಿ ಹಾಕಿದೆ ಅಂತದ್ದು ಹಾಕಿ ಮತ್ತೆ ನಾನು ಸುಣ್ಣದ ಹುಡಿ ನಮ್ಮ ಡೊಲೊಮೈಟ್ ಅದನ್ನು ನಾನು ತಟ್ಟಿಗೆ ನಾನು ಇದು ಮಾಡ್ತೇನೆ. ಎಕರೆಗೆ ಎಷ್ಟು ಎಷ್ಟು ಚೀಲ ಅದು? ನಾನು ಅಂದ್ರೆ ಅವ್ರ ಕೈಯಲ್ಲಿ ಹಾಕುವಂತದ್ದು, ಬಿಸಾಡ್ಕೊಂಡು ಹೋಗುವಂತದ್ದು. ಎಷ್ಟು ಅಂತ ನಾನು ಹಾಕ್ಲಿಲ್ಲ, ಅವರ ಎಂತದ್ದು ಯಾರ ಇದರಿಂದ ತೆಗ್ದದಲ್ಲ, ನನ್ನ ಒಂದು ಸ್ವಂತ ಒಂದು ಅಂದಾಜಿಗೆ ಹಾಕ್ತಾ ಹೋದದ್ದು. ಕುರಿ ಗೊಬ್ಬರ ಎಲ್ಲಾದ್ರೆ ನಾವು ಈ ಸೂಪ್ ಅಂತ ಒಂದು ಇದು ಸಿಗ್ತದೆ, ಅದರಲ್ಲಿ ಒಂದೊಂದು ಸಾಧಾರಣ ಒಂದು 2-2.5 ಕೆಜಿ ಇರಬಹುದು. ಅದರೊಟ್ಟಿಗೆ NPKನು ಹಾಕ್ತೇನೆ, ಪ್ರತಿ ವರ್ಷ ಅದು ಹಾಕ್ತೇನೆ. ಮತ್ತೆ ಬೇಸಿಗೆಯಲ್ಲಿ 19 ಆಲ್ ಅಂತ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಅದನ್ನು ಒಂದು ಪ್ರತಿ ಬುಡಕ್ಕೆ ಎರಿತೇನೆ, ಒಂದೊಂದು ಲೀಟರ್. ಯಾವ ರೀತಿ ಬದಲಾವಣೆ ಕಾಣುತ್ತದೆ ಈ ಲಿಕ್ವಿಡ್ ಗೊಬ್ಬರ ಕೊಡೋದ್ರಿಂದ? ಅದು ಮಾತ್ರ ಯಾಕೆ ನಾನು ಹಾಕಿದ್ರಿಂದ ಗ್ರೀನರಿ ಜಾಸ್ತಿ ಕಾಣ್ತದೆ. ನಿಮಗೆ ಕೊಬೆಯಲ್ಲಿ ಒಳ್ಳೆ ಗ್ರೀನರಿ ಉಂಟು, ಮತ್ತೆ ನೀರು ಕಡಿಮೆ ಆದ್ರೂ ಸಹ ಅದು ಹಾಕಿದ ನನಗೆ ಈಗ ಸಾಧಾರಣ ಒಂದು 9 ವರ್ಷದಿಂದ ನಾನು ಕೊಡ್ತಾ ಇದ್ದೇನೆ. ಅವರು ಹೇಳ್ತಾರೆ 2 ಟ್ರಿಪ್ ಕೊಡಬೇಕು, ಪ್ರತಿ 2 ತಿಂಗಳಾಗಿ ನೀವು ಒಂದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗಾಗಿ ಕೊಟ್ಟರೆ ಭಾರಿ ಒಳ್ಳೇದು ಅಂತ. ಆದರೆ ನಮಗೆ ಆ ಟೈಮಿನಲ್ಲಿ ಕೆಲವೊಮ್ಮೆ ಕಷ್ಟ ಅಂತ ಆಗ್ತದೆ. ಈ ಸಲ ನಾನು ಮಾತ್ರ ಮಾರ್ಚ್ನಲ್ಲಿ 1 ರೌಂಡ್ ಕೊಟ್ಟಿದ್ದೇನೆ, ನನಗೆ ಒಂದು ನಿರಂತರವಾಗಿ ಅವರೇಜ್ ಈಲ್ಡ್ ಉಂಟು. ಈಗ ಒಳ್ಳೆಯ ಒಂದು ಫಸಲು ಬರಬೇಕಿದ್ರೆ ಈ ರಸಗೊಬ್ಬರ ಆಗ್ಬಹುದು ಅಥವಾ ಪೋಷಕಾಂಶ ಆಗ್ಬಹುದು, ಕೊಡುವಂತಹ ಸರಿಯಾದ ಸಮಯ ಅಂದ್ರೆ ಯಾವುದು? ಪ್ರತಿಯೊಂದು ಏನಂತ ಹೇಳಿದ್ರೆ ನಿಮಗೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಕೊಟ್ರೆ ಒಳ್ಳೇದು. ಒಮ್ಮೆ ನಮಗೆ ಏನಂತ ಹೇಳಿದ್ರೆ ಹೊಟ್ಟೆ ಫುಲ್ ಆಗುದು ಅಂತ ಹೇಳುವಾಗ ಆಗುದಿಲ್ಲ. ನೀವು ಅದನ್ನು ಬ್ಯಾಲೆನ್ಸ್ಡ್ ಮಾಡಿ 2 ಅಥವಾ 3 ಡೋಸ್ ಆಗಿ ನಾವು ಅದನ್ನು ಹಂಚಿ ಕೊಟ್ರೆ ಅದೇ ಒಳ್ಳೇದು. ಅದಕ್ಕೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಸೆಪ್ಟೆಂಬರ್ನಲ್ಲಿ 1 ಡೋಸು, ಒಂದು ಮತ್ತೆ ಒಂದು ಜನವರಿ ಫೆಬ್ರವರಿಯಲ್ಲಿ 1 ಡೋಸು, 2 ಡೋಸು ಅಂತೂ ಗ್ಯಾರಂಟಿ. ಎಲ್ಲಿಯಾದ್ರೂ ನಾನು 2 ವರ್ಷಕ್ಕೊಮ್ಮೆ ನಾನು ಸಾವಯವ ಗೊಬ್ಬರ ಕುರಿ ಗೊಬ್ಬರ ಇರ್ಬೋದು ಅಥವಾ ಬೇರೆ ಬೇರೆ ಕೊಡುವುದನ್ನು, ಇದಕ್ಕೂ ಅದಕ್ಕೂ ಸಾಧಾರಣ ಒಂದು 1.5 ತಿಂಗಳಿಂದ 2 ತಿಂಗಳು ಗ್ಯಾಪ್ ಇಟ್ಟೆ ಕೊಡುವಂತದ್ದು. ಈಗ ಅಡಿಕೆ ಮರ ಆಗ್ಬೋದು ಅಥವಾ ಯಾವುದೇ ಮರ ತಗೊಂಡು ಕೊಟ್ರ ಅದರ ಈ ಗರಿ ಅಥವಾ ಎಲೆ ಎಷ್ಟು ದೂರಕ್ಕೆ ಹೋಗ್ತದೋ ಅಷ್ಟೇ ದೂರಕ್ಕೆ ಬುಡದಲ್ಲಿ ಬೇರು ಕೂಡ ಹೋಗ್ತದೆ ಅಂತೆ. ಅಡಿಕೆ ಮರವು ಕೂಡ ಹಾಗೆ ಇದೆಯಾ? ಆದ್ರೆ ಈಗ ನನಗೆ ಒಬ್ಬರು ಹೇಳಿದ ಪ್ರಕಾರ, ಅಡಿಕೆಯಲ್ಲಿ ಬುಡಕ್ಕೆ ಹಾಕುವ ಬದಲು 2 ಸಾರಿಯ ನಡುವಿನಲ್ಲಿ ಹಾಕಿದ್ರೆ ಅದರದ್ದು ಫಲವತ್ತತೆ ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ಏನಂತ ಹೇಳಿದ್ರೆ, ನಮಗೆ ಒಂದು ಮೊದಲಿಂದ ಹಿರಿಯರು ಮಾಡಿದಂತ ಒಂದು ಅಭ್ಯಾಸವನ್ನು ನಮಗೆ ಇನ್ನೊಬ್ಬರು ಹೇಳಿದ್ರು ಅಂತ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನನಗೆ ಈ ಸಲ ಒಂದು ತಟ್ಟಿಗಾದ್ರೂ ನೋಡ್ಬೇಕು ಅಂತ ಹೇಳುವಂತ ಒಂದು, ಯಾಕಂದ್ರೆ ಇಡೀ ನೋಡಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾಳೆ ನನಗೆ ಏನು ಸಿಕ್ಲಿಕ್ಕಿಲ್ವಾ ಅಂತ ಹೇಳುವಂತದ್ದು ಒಂದು ಇದು. ಆದ ಕಾರಣ ಒಂದು ಅಥವಾ ಒಂದು ಸ್ವಲ್ಪ ಒಂದು ಒಂದು ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಒಂದು ಏರಿಯಾಕ್ಕೆ ನೋಡಬೇಕು ಅಂತ ಇದ್ದೇನೆ ನಾನು. ಅಂದ್ರೆ ಬೇರುಗಳು ಎಲ್ಲಿ ಆಹಾರ ಸಿಗ್ತದೋ ಅಲ್ಲಿ ಹುಡುಕಿಕೊಂಡು ಹೋಗ್ತವೆ. ಆದ್ರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದ್ ಅಡಿಕೆ ತೋಟದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನೀವು ಹೇಳುವ ಪ್ರಕಾರದಲ್ಲಿ ಒಂದು ತೋಟ ಗಿಡದಿಂದ ಇನ್ನೊಂದು ಗಿಡಕ್ಕೆ ಇರೋದು ಸಾಧಾರಣ ಈ ಎಡೆ ಸಸ್ಯದಿಂದ 9 ಫೀಟ್ ಇರ್ಲಿಕ್ಕಿಲ್ಲ. ಈಗ ಏನ ಈ ಎಡೆ ಸಸ್ಯ ಎಲ್ಲ ಹಾಕಿ 7 ಫೀಟಿನ ಹತ್ರ ಗ್ಯಾಪ್ ಬಂದಿರ್ಲಿಕ್ಕೂ ಸಾಕು. ಇಷ್ಟು ಬೇರು ಹೋದ್ರು ಸಹ ಇದರದ್ದು ಮಿಡ್ಲಿನಲ್ಲಿ ಸಿಗ್ತದೆ ಅಂತ. ಇದ್ರದ್ದು ಆಚೆ ಇರ್ಬೋದು ಈ ಕ್ರಾಸ್ ಫರ್ಟಿಲಿಟಿ ಇದೆಂತದ್ದು ಅಕ್ಸೆಪ್ಟೆನ್ಸ್ ಇರ್ಬೋದು ಅಂತ ಕಾಣ್ತದೆ ನಂಗೆ. ಕಣ್ಣಿಗೆ ಕಾಣುದು ಮಾತ್ರ 9 ಫೀಟ್ 7 ಫೀಟ್, ಆದ್ರೆ ಬೇರುಗಳೆಲ್ಲವೂ ಕೂಡ ಒಳಗಡೆ ಸಿಕ್ಕೊಂಡಿದ್ವು. ಹೌದು, ಸೇರ್ಕೊಂಡಿರ್ಬೋದು. ನೀರು ಎಷ್ಟು ಕೊಡಬೇಕು, ಹೇಗ್ ಕೊಡಬೇಕು? ನಾನು ಏನಂತ ಹೇಳಿದ್ರೆ, ಪ್ರತಿ ಇದು ಮೊದ್ಲಿಂದ ಬಂದಂತದನ್ನು ನಾನು ಅದೇ ಈಗ ಹೇಳಿದ ಹಾಗೆ ವಾರದಲ್ಲಿ ಒಂದು ಸಲ ನನ್ನದು ಇಡೀ ಸ್ಪ್ರಿಂಕ್ಲರ್ ಇರಿಗೇಷನ್, ನಾನು ವಾರದಲ್ಲಿ ಒಂದು ಟ್ರಿಪ್ 3 ಗಂಟೆ ನಾನು ನೀರು ಕೊಡ್ತೇನೆ. ಅದಕ್ಕಿಂತ ನಾನು 2 ಶಿಫ್ಟ್ ಮಾಡುವಂಥದ್ದು, 3 ಗಂಟೆದು 2 ಶಿಫ್ಟ್ ಮಾಡಿದರೆ ನನಗೆ ಒಂದು ವಾರದಲ್ಲಿ ನನ್ನ ಇಡೀ ತೋಟ ಕವರ್ ಆಗ್ತದೆ. ಹಾಗಾಗಿ ನೀರು ಉಂಟು ಅಂತಂದ್ರೆ ಜಾಸ್ತಿ ಹಾಕೋದಿಲ್ಲ, ನೀರು ಇಲ್ಲ ಅಂತದ್ದು ಎಲ್ಲಿಯಾರು ಕಡಿಮೆ ಆದರೆ ಒಂದು 2-3 ಗಂಟೆಯಿಂದ 2.5 ಗಂಟೆ ಹಾಕ್ತೇನೆ. ಅದಕ್ಕಿಂತ ಕಡಿಮೆ ಹಾಕಲಿಲ್ಲ ಅಂತ. 3 ಗಂಟೆ ಇಷ್ಟು ವರ್ಷದಿಂದ, ಈಗ ನಾನು ಇಲ್ಲಿಗೆ ಬಂದು 15 ವರ್ಷ ಆಯಿತು ನಮ್ಮ ನನ್ನ ಇದಕ್ಕೆ. ನಾನು ಅದರಲ್ಲಿ ತನಕ ತಂದೆಯವರು ನೋಡ್ಕೊಳ್ತಾ ಇದ್ದದ್ದು, ತಂದೆಯವರು ಬೆಳೆಸಿದಂತ ಒಂದು ಜಾಗ, ಅವರು ಮಾಡಿದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದದ್ದು. ಹಾಗಾಗಿ ನಂದು ಹೊಸ್ತು ಪ್ರಯತ್ನ ಏನಿದ್ರು ಇನ್ನು ಮುಂದೆ ಶುರು ಆಗಬೇಕು. ಈಗ ಅವರು ಮಾಡಿ ಅವರು ಹಾಕಿಕೊಟ್ಟ ಒಂದು ಅಡಿಪಾಯದಲ್ಲಿ ನಾನು ಮುಂದುವರಿಸ್ತಾ ಇದ್ದೇನೆ. ಈಗ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಅಡಿಕೆ ತಳಿಗೂ ಅಥವಾ ಇತ್ತೀಚೆಗೆ ಬಂದಿರುವಂತಹದ್ದು ಈ ಮಂಗಳ, ಶ್ರೀಮಂಗಳ, ಮೋಹಿತ್ ನಗರ, ಇದನ್ನ ಎಲ್ಲವನ್ನು ಕೂಡ ಪ್ರಯತ್ನ ಪಟ್ರ ಎಲ್ಲ ಉಂಟು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪೋರ್ಷನ್ ಮಂಗಳ ಅಂತ ಉಂಟು. ಆದ್ರೆ ನಾನು ನೋಡಿದ್ದು ಏನಂತ ಹೇಳಿದ್ರೆ, ನನ್ನದೀಗೆಲ್ಲ ಇರೋದು ಈಗ ತಂದೆಯವರು ಹಾಕಿದ ಮೇಲೆ ಈಗ ಏನು ಎಡೆಸಿಸಿ ಸೈಡಿನಲ್ಲಿ ಹಾಕಿದ್ದೆ ಇರುವಂತಹದ್ದು, ಅದೆಲ್ಲ ಊರಿನ ತಳಿ. ಈ ಮಂಗಳಕ್ಕಿಂತ ನಾವು ಹೇಳೋದು ಈ ಊರಿನ ತಳಿ ಒಳ್ಳೇದು. ಊರಿದ್ದು ಅಥವಾ ಮೋಹಿತ್ ನಗರ, ರತ್ನಗಿರಿ, ಅದು ಒಳ್ಳೇದು ಬರ್ತದೆ. ಮಂಗಳ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಇನಿಷಿಯಲಿ ಒಂದು ಅವರೇಜ್ ಈಲ್ಡ್ ಅಂತ ಬರೋದಿಲ್ಲ. ಒಂದು ವರ್ಷ ಒಳ್ಳೆ ಈಲ್ಡ್ ಬರ್ಬೋದು, ಮತ್ತೊಂದು ವರ್ಷ ಕಡಿಮೆ ಈಲ್ಡ್. ಮತ್ತೆ ಇಂಟರ್ ಮಂಗಳ ನಾನು ಹತ್ರ ಬೇರೆ ನೋಡಿದ್ದೆ ಅಂತ ಹೇಳಿದ್ರೆ, ಅದು ಒಳ್ಳೆ ಸೊಕ್ಕಿ ಬರ್ತದೆ. ಆದ್ರೆ ಅದರದ್ದು ಈ ನಮ್ಮ ಊರಿನ ತಳಿಯಲ್ಲಿ ಬಂದಷ್ಟು ವರ್ಷ ಅದರಲ್ಲಿ ಸಿಗುವುದಿಲ್ಲ. ಹಾಗಾಗಿ ನನಗೆ ಅಂತ ಹೇಳಿದ್ರೆ ಈ ಊರಿನ ಇದಕ್ಕೆ ನಂದು ಜಾಸ್ತಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯ ಬಗ್ಗೆ ನಿಮ್ಮ ಒಂದು ಅನುಭವ? ಮಿಶ್ರ ಬೆಳೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಾಳೆ ಉಂಟು, ಕೊಕ್ಕೋ ಸ್ವಲ್ಪ ಉಂಟು. ಆದ್ರೆ ಕೊಕ್ಕೋ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಕಡಿತಾ ಇದ್ದೇನೆ. ಮತ್ತೆ ಒಳ್ಳೆ ಮೆಣಸು ಉಂಟು. ನಾನು ಈ ಸಲ ಒಂದು ಜಾಯಿಕಾಯಿ ಹಾಕಬೇಕು ಅಂತ ಹೇಳುವ ಒಂದು ಆಲೋಚನೆಯಲ್ಲಿ ಇದ್ದೇನೆ. ಅಂದ್ರೆ ಎರಡು ಬದಿಯಲ್ಲಿ ಆಗಿ ಈ ಒಂದು ನೀವು ನಾನಾಗ ಹೇಳಿದಾಗೆ ನಮ್ಮೊಂದು ಹೊಳೆ ಉಂಟು, ಹೊಳೆ ಬದಿಯನ್ನು ಸ್ವಲ್ಪ ಒಂದು ಸ್ಯಾಂಪಲ್ ಆಗಿ ಒಂದು 100 ಗಿಡ ತರಬೇಕು ಅಂತ ನಾನು ಮತ್ತೆ ನನ್ನ ಚಿಕ್ಕಪ್ಪನ ಒಮ್ಮೆ ನೆಲ್ಲಿಯಡಿಯಲ್ಲಿ ಒಂದು ಫಾರ್ಮಿನಲ್ಲಿ ಈಗಿನ ಹೈಬ್ರಿಡ್ ಜಾಯಿಕಾಯಿ ಉಂಟು ಅಂತ ಕಸಿ ಗಿಡಗಳು, ಅದನ್ನು ತಂದು ನೆಡಬೇಕು ಅಂತ ಹೇಳುವ ಒಂದು ಅಭಿಪ್ರಾಯದಲ್ಲಿ ಇದ್ದೇನೆ. ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದ ಒಳಗಡೆಯೂ ಕೂಡ ಜಾಯಿಕಾಯಿ ಚೆನ್ನಾಗಿ ಬರ್ತದೆ ಅಂತ ನೀವು ನೋಡಿದಿರ? ನೀವು ನೋಡಿದ್ದೇನೆ. ಪಂಜದಲ್ಲಿ ಒಬ್ರು ನಮ್ಮ ಪರಿಚಯದವರ ತೋಟದಲ್ಲಿ ಅಲ್ಲಿ ಅವರು ಹಾಕಿದ್ದಾರೆ, ಅವ್ರು ಹೇಳಿದ್ರು ಒಳ್ಳೇದಾಗ್ತದೆ ಅಂತ. ಆದ್ರೆ ಕೆಲವರು ಹೇಳ್ತಾರೆ ಏನಾಗ್ತದೆ, ಅಡಿಕೆ ಹಾಕಿದ ನಮ್ಮ ಮ್ಯಾನ್ಯೂರ್ ಅದು ಇಳಿತದೆ, ಆದಷ್ಟು ನೀನು ಸೈಡಿನಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅಂತ ನಮ್ಮ ತೋಟದಲ್ಲಿ ಅಂತ ಅದು ಸಹ ಬೇಕು ಅಂತ ಹೇಳುವಂತದ್ದು ನನ್ನ ಒಂದು ಅನಿಸಿಕೆ. 1 ಎಕರೆಯಲ್ಲಿ 500 ಅಲ್ದಿದ್ರು 50 ಆದ್ರೂ ಹಾಕ್ಬೋದು. ಹೌದು. ಆಮೇಲೆ ಈಗ ಮಳೆಗಾಲದಲ್ಲಿ ಒಣಗಿಸುವಂತದ್ದು ಸಮಸ್ಯೆ ಆಗುದಿಲ್ಲ? ನನ್ನಲ್ಲಿ 2 ಡ್ರೈಯರ್ ಯಾವುದು ನಮ್ಮ ಜಿಪ್ ಗೂಡು ಉಂಟು. ಹಾಗಾಗಿ ನನಗೆ ಮಳೆಗಾಲದಲ್ಲಿ ಈ ನಮಗೆ ಈ ಟೈಮ್ನಲ್ಲಿ ಯಾವ್ದಾದ್ರು ಸಿಕ್ಕುವಂತ ಕ್ರಾಪ್ ಬೇಕು. ನಮಗೆ ಕಷ್ಟ ಆಗೋದು ಈಗ ನಾವು ಪೆಪ್ಪರ್ ಇರ್ಬೋದು, ನಮ್ಮದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಡಿಸೆಂಬರ್ ಜನವರಿಯಲ್ಲಿ ಅದು ಹಣ್ಣಾಗೋದು ಕೊಯ್ಲಿಗೆ. ಅವಾಗ ನಮ್ಮ ಅಡಿಕೆ ನಮ್ದು ಮೇನ್ ಕ್ರಾಪ್ ಆದ್ರೂ ಅದು ನಮ್ಮ ನಡು ಕೊಯ್ಲಿನ ಸಮಯ ಆಗಿರ್ತದೆ. ಅದು ಮತ್ತೆ ಇದನ್ನು ಒಟ್ಟಿಗೆ ಮಾಡುವಾಗ ಕಷ್ಟ ಆಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನಮಗೂ ನಮ್ಮ ಕೆಲಸದವರಿಗೆ ಸ್ವಲ್ಪ ಕೆಲಸ ಕಡಿಮೆ. ಏನಾಗ್ತದೆ ಈಗ ಯಾವತ್ತು ಬರೋವರೆಗೆ ನಾವು ಎಂತ ಕೆಲಸ ಕೊಡೋದು ಅಂತ ನಾವು ಆಲೋಚನೆ ಮಾಡುವಾಗ ಈ ಸಮಯದಲ್ಲಿ ನಮಗೆ ಅದು ಸಿಕ್ಕಿದ್ರೆ, ಈಗ ಈ ಡ್ರೈಯರ್ ಗೂಡೆಲ್ಲ ಬಂದ ಕಾರಣ ಒಣಗಿಸ್ಲಿಕ್ಕೆ ಅಷ್ಟೇನು ಕಷ್ಟ ಅಂತ ಅನ್ನಿಸೋದಿಲ್ಲ. ಈ ಟೈಮ್ನಲ್ಲಿ ನಮಗೆ ಏನಾದ್ರು ಬರುವಂತ ಕ್ರಾಪ್ ನಾವು ಬೆಳೆಸಿದ್ರೆ ಒಳ್ಳೇದು. ಹಲಸನ್ನೇನಾದ್ರೂ ನೆಟ್ಟು ಬೆಳೆಸುವ ಪ್ರಯತ್ನ ಮಾಡಿದ್ರ? ಹಲಸು ನಮ್ಮಲ್ಲಿ ಒಂದು 2 ಉಂಟು, ಒಂದು ಸಿಂಗಾಪುರ್ ಅಂತ. ಅದು ಬೇಗ ಅಂದ್ರೆ ಈ ಬೇರೆ ಇದಾಗುವಂತಕ್ಕಿಂತ ಬೇಗ ಆಗ್ತದೆ. ಆದ್ರೆ ಅದನ್ನು ನಮ್ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಸರಿಯಾದ ಮಾರ್ಕೆಟಿಂಗ್ ಇಲ್ಲ. ಮತ್ತೊಂದು ಈ ಗಮ್ಲೆಸ್ ಹಲಸು ಅಂತ ಉಂಟು, ಅದೆರಡು ಉಂಟು. ಅದು ಬಿಟ್ಟು ಬೇರೆ ಒಂದು ಹೊಸತು ಏನೋ ಇಲ್ಲ. ಬೇರೆ ಹಣ್ಣಿನ ಗಿಡಗಳನ್ನ ಈಗ ರಂಬುಟನ್ ಆಗ್ಬಹುದು ಅಥವಾ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನೆಟ್ಟು ಬೆಳೆಸುವುದಕ್ಕೆ ಅಡಿಕೆ ತೋಟದಲ್ಲಿ ಅವಕಾಶ ಉಂಟಾ? ಅಡಿಕೆ ತೋಟದಲ್ಲಿ ಏನಾಗ್ತದೆ, ಹೆಚ್ಚಿನ ಹಣ್ಣಿನ ಗಿಡಗಳಿಗೆ ಬಿಸಿಲು ಬೇಕು. ಅಡಿಕೆ ತೋಟದ ಮಿಶ್ರ ಬೆಳೆಯಾಗಿ ನಡುವಿನಲ್ಲಿ ಅಂತದ್ದು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ.

ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿದ ಭಾಗವು ಒಣಗದ ಹಾಗೆ ಮಾಡುವುದಕ್ಕೆ 20 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲದ 200 ಗೇಜ್ನ ಪಾಲಿಥಿನ್ ಚೀಲವನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ಬಳಸಬೇಕು. ಇದರಿಂದ ಕಸಿ ಕಡ್ಡಿಯಲ್ಲಿ ಚಿಗುರು ಬೇಗನೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಕಸಿ ಕಟ್ಟಿದ ಗಿಡಗಳನ್ನು 2-3 ವಾರಗಳ ಕಾಲ ನೆರಳಿನ ಆಶ್ರಯದಲ್ಲಿ ಇಡುವುದರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರುವುದಕ್ಕೆ ಅನುಕೂಲವಾಗ್ತದೆ. 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿನ ಪಾಲಿಥಿನ್ ಟೋಪಿಯನ್ನು ತೆಗೆದು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಯಶಸ್ವಿ ಕಸಿ ಗಿಡಗಳು 3-4 ವಾರಗಳಿಗೆ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ 3-4 ವಾರಗಳಲ್ಲಿ ಸುಮಾರು 70-80% ಗಿಡಗಳು ಚಿಗುರುಡಿಯುತ್ತವೆ. ಕಸಿ ಗಿಡಗಳ ಯಶಸ್ಸು ಅಡಿ ಸಸಿಗಳ ಬೆಳವಣಿಗೆ, ಕಸಿ ಕಡ್ಡಿಗಳ ಆಯ್ಕೆ, ಕಸಿ ಕಟ್ಟುವ ವಿಧಾನ, ಕಸಿ ಕಟ್ಟುವವರ ಕೌಶಲ್ಯತೆ, ಕಸಿ ಕಟ್ಟುವ ಕಾಲ, ತೇವಾಂಶ, ಉಷ್ಣಾಂಶ ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತವಾಗಿರ್ತವೆ. ಸಾಮಾನ್ಯವಾಗಿ 65-70% ಯಶಸ್ಸನ್ನು ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 52,500 ಗರಿಷ್ಠ 55,500, ಹೊಸ ಅಡಿಕೆ 40,000-47,000, ಕೋಕಾ ಕ್ವಿಂಟಾಲಿಗೆ 24,000 ಗರಿಷ್ಠ 28,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400-9,000, ತೆಂಗಿನಕಾಯಿ 1ನೇ ವರ್ಗ 1,016,000-20,000, 2ನೇ ವರ್ಗ 12,000-15,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 2,850-2,950, ಕಟ್ಟಾ ಸಾಂಬಾರ್ 2,950-3,050, IR8 ಕ್ವಿಂಟಾಲಿಗೆ 2,900-3,000, ಭತ್ತ ಆಮದು ಕ್ವಿಂಟಾಲಿಗೆ 1,750-1,950, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 ಗರಿಷ್ಠ 4,500, ಕೆಂಪು 4,000-4,100, ಕಪ್ಪು ಕ್ವಿಂಟಾಲಿಗೆ 4,100-4,600, ಮೆಣಸು ಕ್ವಿಂಟಾಲಿಗೆ 28,000-33,000, ಕಾಳುಮೆಣಸು 38,000-49,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000-3,000, ಕದಳಿ ಕ್ವಿಂಟಾಲಿಗೆ 3,000-4,000, ಗಾಳಿ ಕ್ವಿಂಟಾಲಿಗೆ 2,800-3,400, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 3,200 ಗರಿಷ್ಠ 4,000. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ ಸೆಪ್ಟೆಂಬರ್ 2 ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಭರತ್ ವೈ ಶೆಟ್ಟಿ. ಇದೀಗ ಬೆಳ್ಳೂರು ಸಹೋದರಿಯರು ಹಾಡಿರುವ ಮೈಸೂರು ವಾಸುದೇವಾಚಾರ್ ಅವರ ಕೀರ್ತನೆ. ನಿಜ ಭಯ महिमातिशये शिवे पायि श्री चामुण्डेश्वरी श्रीराजराजेश्वरी त्रिपुर सुन्दरि शिवे पायि भाग्य देवते परम पुरुष वासुदेव सहजाते पावन यदुकुल भाग्य देवते परम पुरुष वासुदेव सहजाते भावुक फलदायिनी सुमणि मालिनी भावुक फलदायिनी सुमणि मालिनी देवादि सकल लोक परिपालिनी देवादि सकल लोक परिपालिनी कोविद हृदय विकासिनी कल्याणि कात्यायिनी महिषा सुरमर्दिनी देवी श्रीम जय चामराजेन्द्र कामितदायिनी कोविद हृदय विकासिनी कल्याणि कात्यायिनी महिषा सुरमर्दिनी देवी श्रीम जय चामराजेन्द्र कामितदायिनी शिवे पायि श्री चामुण्डेश्वरी श्रीराजराजेश्वरी त्रिपुर सुन्दरी शिवे पायि ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ ಸೆಪ್ಟೆಂಬರ್ 2 ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದ್ದಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಭರತ್ ವೈ ಶೆಟ್ಟಿ.